ಸ್ಥಾಪನೆ ಪ್ರತಿಪಕ್ಷಗಳಿಂದ ಆಕ್ಷೇಪ. ರಾಜ್ಯದಲ್ಲಿ ಹೊಸ ವರ್ಷ ಕ್ರಿಸ್ಮಸ್ ಆಚರಣೆಗೆ ಕೋವಿಡ್ ನೂತನ ನಿಯಮಾವಳಿ ಜಾರಿ. ರಾಜ್ಯದಲ್ಲಿ 6 ತಿಂಗಳಲ್ಲಿ 3.5 ಕೋಟಿ ಜನರಿಗೆ ಆಯುಷ್ಮಾನ್ ಕಾರ್ಡ್ ನೀಡುವ ಗುರಿ, ಸಚಿವ ಡಾ ಕೆ ಸುಧಾಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:50. ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಲೋಗಾಂವ್ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಸಾವಯವ ಕೃಷಿಕರಾದಂತಹ ಸಂತೋಷ್ ಚನಗೊಂಡ ಮಾಳಿಯವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಏನೇನು ವಿವಿಧವಾದ ಬೆಳೆಗಳನ್ನು ಬೆಳೆದಿದ್ದಾರೆ, ಅವರ ಒಂದು ಕೃಷಿ ಜೀವನದ ಬಗ್ಗೆ, ಅವರ ಅನುಭವದ ಬಗ್ಗೆ ನಾವು ಇಂದು ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಿ? ಸರ್ ನನ್ನ ಹೆಸರು ಸಂತೋಷ್ ಚನಗೊಂಡ ಮಾಳಿ ಅಂತೇಳಿ, ಲೋಗಾಂಗ್ ಗ್ರಾಮದ ರೈತ, ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಲೋಗಾಂಗ್ ಗ್ರಾಮದ ರೈತ ಸರ್ ನಾವು. ಸೊ ನಂದು 1-2 ಎಕರೆ ಜಮೀನು ಸರ್. ಸೊ ಅದರಲ್ಲಿ ಏನದಲ್ಲ, 1 ಎಕರೆ ದಾಳಿಂಬೆ ಮಾಡಿದ್ದೀನಿ, ಇನ್ನು ಉಳಿದಿದ್ದೇನಲ್ಲ ಜೋಳ ಗೋಧಿ ಈ ಥರ ಎಲ್ಲ ನಾನು ಬೆಳೀತಾ ಇದ್ದೀನಿ ಸರ್. ಈಗ ತಮ್ಮ ಒಂದು ಕೃಷಿ ಅನುಭವ ಮಾತಾಡೋಕ್ಕಿಂತ ಮುಂಚೆ, ನಿಮಗೆ ಈ ಥರ ಕೃಷಿ ಮಾಡಬೇಕು ಅಂತ ಹೇಗೆ ನಿಮಗೆ ಆಸಕ್ತಿ ಬಂತು, ಯಾವ ವಯಸ್ಸಿನಿಂದ ಆಸಕ್ತಿ ಬಂತು, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ? ಸರ್ ನಾನು ಮೊದಲು ಏನದಲ್ಲ, ಸಬ್ ಕಾಂಟ್ಯಾಕ್ಟ್ ಅಂತ ನಮ್ಮ ಫ್ರೆಂಡ್ ಜೊತೆ ನಾನು ಕಾಂಟ್ಯಾಕ್ಟ್ ಆಗಿ ಕೆಲಸ ಮಾಡ್ತಿದ್ದೆ ಸರ್. ಅದರಲ್ಲಿ ಏನು ಊರು ಬಿಟ್ಟು ಊರು ಅಡ್ಡಾಡೋ ಸ್ವಲ್ಪ ಸರಿ ಅನಿಸ್ಲಿಲ್ಲ. ಸೊ ಹಿಂಗಾಗಿ ಏನದಲ್ಲ, ಏನೇ ಒಂದು ಸಾಧನೆ ಮಾಡಬೇಕು ಅಂತ ಏನದಲ್ಲ, ನಮ್ಮ ಊರಿಗೆ ಬಂದೆ ನಾನು. ಸುಮಾರು 15 ವರ್ಷ ಸರ್. ಈಗ ಬಂದಮೇಲೆ ಏನದ, ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅನ್ನುವಾಗ ಏನದಲ್ಲ, ನನಗೆ ಡಾಕ್ಟರ್ ವಸ್ತ್ರ ಸರ್ ಅಂತ ನಾನು ಕಾಂಟ್ಯಾಕ್ಟ್ ಆದ್ರೆ ಸರ್, ಅದನ್ನು ಆಮೇಲೆ ಅವರಿಂದ ಮಾಹಿತಿ ಪಡೆದು ಹಿಂದ್ಗಡೆ ಏನಂದ್ರೆ, ನನ್ನ ಪಾಲಿನ ದೇವರು ಅಂತಂದರೆ ಡಾಕ್ಟರ್ ರಫೀಕ್ ಮಮದಾಪುರ ಸರ್ ಅವರು. ಸೊ ಅವ್ರು ನನಗೇನದಲ್ಲ, ಕೃಷಿ ಯಾವ ಥರ ಮಾಡಬೇಕು ಅನುಭವ ಕೊಟ್ಟರು ಸರ್ ಅವರು. ಎಲ್ಲಿ ತನಕ ತಾವು ಓದಿರೋದು ತಾವು ಹೇಳಿ? ಸರ್, ನಂದು ಪಿ ಯು ಸಿ ಮುಗಿಸ್ಕೊಂಡು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಅಂತ ಅದೊಂದು ಕೋರ್ಸ್ ಮುಗಿಸ್ಕೊಂಡು ಅಗ್ರಿಕಲ್ಚರ್ ನಾನು ಅಡಾಪ್ಟ್ ಆಗಿದ್ದೀನಿ ಸರ್. ಈಗ ಕೃಷಿಗೆ ತಮ್ಮ ಒಂದು ಜೀವನನೇ ಮುಡುಪಾಗಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಹೇಳಿ ಸಂತೋಷ್ ಅವರೇ, ಪ್ರಾರಂಭದಲ್ಲಿ ತಾವು ದಾಳಿಂಬ್ರೆಯನ್ನು ಬೆಳೆದಿದ್ದೀರಿ, ದಾಳಿಂಬ್ರೆಯ ಬಗ್ಗೆ ತಮ್ಮ ಅನುಭವ ಮತ್ತು ಆ ಕೃಷಿ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ. ಸರ್, ಇದು ಏನದಲ್ಲ, ನಾನು ಫಸ್ಟ್ ದ್ರಾಕ್ಷಿ ಹಚ್ಚಿದ್ದೆ ಸರ್. ನಾನು ದ್ರಾಕ್ಷಿ ಏನದಲ್ಲ ಅದರಲ್ಲಿ ನನಗೆ ತೃಪ್ತಿ ಬರಲಿಲ್ಲ. ಸೊ ನಾನು ಮತ್ತೊಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದು ಏನದಲ್ಲ ದಾಳಿಂಬ್ರೆ ನನಗೊಂದು ಸ್ವಲ್ಪ ಭಾಳ ಇಷ್ಟ ಆಯ್ತು ಸರ್. ಅದು ಅದಾದಮೇಲೆ ಏನದಲ್ಲ ಏನಾರು ಮಾಡಿ ಒಂದು ಹಣ್ಣು ಬೆಳಿಬೇಕು ಅಂತ ಕಷ್ಟಪಟ್ಟು ಏನಾದ್ರು ಪ್ರಯತ್ನ ಮಾಡಿದಕ್ಕೆ ನಾನು ಸಾಧನೆ ಪಟ್ಟಿದ್ದೀನಿ ಸರ್. ಈಗ ಎಷ್ಟು ಎಕರೆಯಲ್ಲಿ ನೀವು ದಾಳಿಂಬ್ರೆ ಕೃಷಿ ಮಾಡಿದಿರಿ? ಸರ್, ಟೋಟಲ್ ಒಂದು ಎಕರೆ ಮಾಡಿದ್ದೀನಿ ಸರ್. 271 ಗಿಡ ಕುಂತ ಸರ್, 10x12 ಕುಣಿಸ್ಕೊಡಿದ್ದೀನಿ ಸರ್ ನಾನು. ಸೊ ಅದ್ರಾಗೆ ಏನಾದ್ರೆ ಇಳುವರಿ ಚಲೋ ಬಂದ ಸರ್, ಏನು ತೊಂದರೆ ಇಲ್ಲ. ಈಗ ಇಳುವರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರಿ, ಈ ಕೃಷಿ ಬಗ್ಗೆ ಅಂದರೆ ಈ ದಾಳಿಂಬ್ರೆ ಕೃಷಿ ಬಗ್ಗೆ ಹೇಗೆ ಇಳುವರಿ ತೆಗೆದ್ರಿ, ಎಷ್ಟು ಬಂತು, ಎಷ್ಟು ಗಿಡ ಹಾಕಿದಿರಿ, ಸಾಲಿಂದ ಸಾಲಿಗೆ ಏನು ತಾವು ಏನೇನೋ ಒಂದು ಕ್ರಮಗಳನ್ನು ತಗೊಂಡಿದ್ರೆ ಈ ಒಂದು ದಾಳಿಂಬೆಗೆ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳ್ತೀರಿ? ಸರ್, ಇದು ಭಾಳ ಮಹತ್ವದ ಪ್ರಶ್ನೆ ಸರ್ ಇದು. ಸರ್, ನಾನು ಮೊದಲು ಏನದಲ್ಲ ಒಂದು ಫಸ್ಟ್ನೇ ವರ್ಷ ಏನದಲ್ಲ ನಾನು ಸರ್ಕಾರಿ ಗೊಬ್ಬರ ಹಾಕಿದೆ ಸರ್. ಅದು ಖರ್ಚು ಜಾಸ್ತಿ ಬರತ್ತು. ಸೊ ನಾನೇನು ಮಾಡಿದೆ, ಯಾಕೆಷ್ಟು ಖರ್ಚು ಮಾಡಬೇಕು, ಇದು ಅಂಥ ಬೆಳೆ ಅಲ್ಲ, ಇದು ಕಾಡೊಳಗೆ ಬೆಳೆಯುವಂಥ ಹಣ್ಣು ಏನದಲ್ಲ, ಇದು ಯಾಕೆ ಖರ್ಚು ಮಾಡಬೇಕು ಅಂತ ನನ್ನ ಮನಸ್ಸಿನೊಳಗೆ ಕೂಡ್ತು. ಸೊ ಒಂದು ಸಾವಯವದ್ರೊಳಗೆ ನಾನು ಬೆಳಿಬಾರ್ದೇನೋ ಅಂತ ಮನಸ್ಸಿನೊಳಗೆ ಬಂತು. ಆದರೂ ಸಾವಯವ ನನ್ನ ಪದ್ಧತಿ ಒಳಗೆ ಡಾಕ್ಟರ್ ವಸ್ರ ಸರ್ ಪರಿಚಯದಿಂದ ಏನದಲ್ಲ ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಸರ್. ನಾನು ಸೊ ನಾನು KSP ಕೊಡ್ತಿದ್ದೆ ಸರ್, ನೈಟ್ರೋಬೆಂಜಿನ್ ಎಲ್ಲ ಏನು ಕೊಡ್ಕೊಂತ ಬಂದೆ ಸರ್. ನಾನು ಜಾಸ್ತಿ ಕೊಡೋದೇನು ಸರ್, ಜೀವಾಣು NPK ಅದನ್ನೇನದಲ್ಲ ನನ್ನ ಸಂದರ್ಭಕ್ಕೆ ಅನುಸಾರವಾಗಿ ಏನದಲ್ಲ NPK ಕೊಟ್ಕೊಂತ ಬಂದಿದ್ದೀನಿ. ಅಂದರೆ ಏನದಲ್ಲ ಸರ್ಕಾರಿ ಗೊಬ್ಬರ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ತೀನಿ ಸರ್ ನಾನು. ಅದು ಬಿಟ್ಟರೆ ಏನೋ ಇದು ಮಾಡಿ ಮತ್ತೊಂದು ಯಾವುದು NPK ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಅಷ್ಟು ಅರಿವಿಲ್ಲ, ಹೇಳಿ ನಮ್ಮ ರೈತರಿಗೆ ಏನು ಅಂತ. ಸರ್, ಅಷ್ಟೋ ಬ್ಯಾಕ್ಟೀರಿಯಾ ಅಂತ ಒಂದು ಬರ್ತದೆ ಸರ್, ಫಾಸ್ಫರಸ್ ಬ್ಯಾಕ್ಟೀರಿಯಾ ಅಂತ ಒಂದು ಬರ್ತದೆ, ಪೊಟ್ಯಾಶ್ ಬ್ಯಾಕ್ಟೀರಿಯಾ ಅಂತ ಒಂದು ಬರ್ತದೆ ಸರ್. ಅದು ಭೂಮಿ ಒಳಗೆ ಆಲ್ರೆಡಿ ಇರೋದ್ರಿಂದ ಏನದಲ್ಲ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದ್ರಿಂದ ಗಿಡಕ್ಕೆ ರೆಸಿಸ್ಟೆಂಟ್ ಪವರ್ ಬಿಲ್ಡಪ್ ಆಗ್ತದೆ ಸರ್ ಅದು. ಸೊ ಹಿಂಗಾಗಿ ಯಾವುದೋ ಡಿಸೀಸ್ ಬರುವಂಥ ಚಾನ್ಸಸ್ ಇರೋಂಗಿಲ್ಲ, ಬರ್ತದೆ ಇಲ್ಲ ಅಂತ ಅನ್ನಂಗಿಲ್ಲ, 10% ಬಂದು ಅವಾಗಿಂತ ಈ ಬ್ಯಾಕ್ಟೀರಿಯಾ ಗಂಜಿ ಓಡೋಗ್ತದೆ ಸರ್ ಅದು. ಏನಕ್ಕೋಸ್ಕರ ನೀವು ಈ ರೀತಿ ಪದ್ಧತಿ ಅನುಸರಿಸಿದ್ರೆ? ಸರ್, ಖರ್ಚು ಕಮ್ಮಿ ಅಲ್ಲ ಸರ್ ಇದು. ಅದು 150 ರೂಪಾಯಿ ಅದ ನಾವು ಏನದಲ್ಲ ನಮ್ದು ರಿಸಲ್ಟ್ ಬಂದ್ಬಿಡ್ತದಲ್ಲ ಅಲ್ಲಿ ಅಗ್ರೋದಲ್ಲಿ ಹೋಗಿ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಇದು. ನಿಮ್ಮ ಅಭಿಪ್ರಾಯ ಕೂಡ ಈಗ ಅದು ರೈತರು ಇದನ್ನು ಕೇಳಿದ್ರೆ ಅವ್ರಿಗೂ ಕೂಡ ಇದೇ ಅಭಿಪ್ರಾಯ ಬರುತ್ತಾ? ಸರ್, 100% ಮಾಡ್ಬೇಕು ಸರ್, ಇದ್ರಾಗೇನು ತೊಂದರೆ ಇಲ್ಲಲ್ಲ, ಫೇಲ್ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ. ನಿಸರ್ಗವಾಗಿ ಭೂಮಿ ಹೋಗಿ ಏನು ಬೇಕಾಗಿದೆ ಎಲ್ಲ ಅದು ನ್ಯಾಚುರಲಿ ಅಬ್ಸರ್ವ್ ಮಾಡ್ಕೋತಿರ್ತೈತಿ. ನಾವು ಹೆಚ್ಚಿಗಾಗಿ ಏನದಲ್ಲ ಇದು ಜೀವಾಣು ಭೂಮಿ ಒಳಗೆ ಇರಲಿಂತೆ ಕೊಡ್ತಾ ಇದೀವಿ ಸರ್ ಇದು. ಈ ಜೀವಾಣು ಭೂಮಿಯಲ್ಲಿ ಇರಲಿ ಅಂತ ಹೇಳಿದ್ರಿ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ತಾವು? ಯಾವ ರೀತಿ ಅದನ್ನು ಸಾಕೋದಾಗಲಿ, ಗಿಡನ ಅದನ್ನು ಬೆಳೆಗಳನ್ನು ಬರೋದಾಗಲಿ, ಹೂಗಳನ್ನು ಕಟ್ ಮಾಡೋದಾಗಲಿ, ಈ ಚಾಟ್ನಿ ಮಾಡೋದಾಗಲಿ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳ್ತೀರಿ? ಸರ್, ಏನದಲ್ಲ ಇದು ನಾನು June 1st ಏನದಲ್ಲ ನಾನು ಕಟ್ಟಿಂಗ್ ಮಾಡಿಸ್ತೀನಿ ಸರ್. ಕೊಟ್ಟಿಲಿ ಅವರು ರೈತರು ಬರ್ತಾರೆ ಸರ್, ಅವರು ಒಂದು 10 ಜನ ಬಂದು ಕಟ್ಟಿಂಗ್ ಮಾಡಿಕೊಟ್ಟು ಹೋಗ್ತಾರೆ. ನಾನು ನೋಡ್ತೀನಿ ಸರ್, ವಾತಾವರಣ ಕ್ಲಿಯರ್ ಇತ್ತು, ಮಳೆ ಒಂದು ಸ್ವಲ್ಪ ಮುಂದೆ ಹೋಗ್ತಿತ್ತು ಅಂದ್ರೆ ಮುಂದೆ ಹೋಗಿದ್ರಲ್ಲಿ ಕೊಡ್ತೀವಿ. ಅವಾಗ ಇಲ್ಲ ನಮ್ಗೆ ಮಳೆ ಆಗೋ ಚಾನ್ಸಸ್ ಚಲೋ ಇತ್ತಪ್ಪ ಅಂದ್ರೆ ಏನದಲ್ಲ ನಾವು ಏನದಲ್ಲ ನೀರು ಕೊಟ್ಟ ಕೃಷ್ಣ ಫ್ಲವರಿಂಗ್ ತೆಗಿತೀವಿ ಸರ್. ನಾವು ಫ್ಲವರಿಂಗ್ ತೆಗೆದು ಏನದಲ್ಲ ವಾತಾವರಣ ಯಾವ ಥರ ಇರ್ತೋ ಆ ಥರ ಏನದಲ್ಲ NPK ಕೊಡ್ಕೊಂತ ಹೋಗ್ತೀವಿ ಸರ್ ನಾವು. ಅದ್ರ ಜೊತೆಗೆ ಏನದಲ್ಲ ಜೀವಾಮೃತ ಕೊಡ್ತೀವಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಥರದ ಎಲೆಗಳನ್ನು ತಂದು ಒಂದು 200 ಲೀಟರ್ ಡಮ್ದಲ್ಲಿ ಹಾಕಿ ಏನದಲ್ಲ 21 ದಿವಸ ಅದಕ್ಕೆ ಕಳಿಲಾಗಿ ಬಿಡ್ತೀವಿ ಸರ್. ಅದನ್ನೇ ಏನದಲ್ಲ ಭೂಮಿ ಕೊಡ್ತಾ ಇರ್ತೀವಿ ಸರ್. ಆ ಜೀವಾಮೃತ ಅಂತ ಹೇಳಿದ್ರೆ ಯಾವ ರೀತಿ ತಯಾರಿಸ್ತೀರಿ, ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಿ ತಾವು? ಸರ್, ಅದರೇನೆಲ್ಲ 2 kg ಕಡಲೆ ಇಟ್ಟು, ಒಂದು 10 ಲೀಟ್ರ್ ಗಂಜಲ, ಕೊಟ್ಟಿಗೆ ಗೊಬ್ಬರ ಒಂದು 10 kg, ಅದು ಒಂದು 7 ದಿವಸ ಹಾಕಿಸಿದ ಏನದಲ್ಲ ನಾವು ಗಡಿಯಾರ ವಿರುದ್ಧವಾಗಿ ದಿಕ್ಕಿಗೆ ತಿರುಗಿಸ್ತಾ ಇರ್ತೀವಿ ಸರ್ ನಾವು. ಸೊ ಹಿಂಗಾಗಿ ಏನದಲ್ಲ ಅದೊಂದು 7 ದಿವಸಲ್ಲಿ ಕಲ್ಚರ್ ರೆಡಿ ಆಗ್ತೈತಿ. ಡ್ರಿಪ್ಪಿಗೆ ಕುಡಿದ್ರಿಂದ ಏನದಲ್ಲ ನಾವು ಫರ್ಟಿಲೈಸರ್ ಕೊಡೋಕ್ಕಿಂತಲೂ ಡಬಲ್ ವರ್ಕ್ ಮಾಡ್ತೇವೆ ಸರ್ ಇದು. ನಮ್ಮದು ಟೋಟಲ್ ಇರೋದು ಪ್ಲಾಟ್ ಎಲ್ಲ ಡ್ರಿಪ್ ಇರಿಗೇಷನ್, ಸೊ ಡ್ರಿಪ್ ಇರಿಗೇಷನ್ಲ್ಲಿ ಕೊಡ್ತೀವಿ ಸರ್ ನಾವು. ಈಗ ಈ ದಾಳಿಂಬ್ರೆ ಯಾವುದು ತಳಿ ನೀವು ಹಾಕಿರ್ತಕ್ಕಂಥ ದಾಳಿಂಬ್ರೆ? ನಮ್ದು ಕೇಸರ್ ತಳಿ ಸರ್ ಇದು, ಕೇಸರ್ ತಳಿ. ಮತ್ತು ಇದಕ್ಕೆ ಈಗ ಹೆಚ್ಚು ಏನಂತಾರೆ, ದಾಳಿಂಬ್ರೆಗೆ ರೋಗ ಬಂತು, ಬಿಸಿಲು ಜಾಸ್ತಿ ಆಯಿತು, ಈ ರೀತಿಯೆಲ್ಲ ಬಂದಾಗ ತಾವು ಯಾವ ಒಂದು ಕ್ರಮಗಳನ್ನು? ಸರ್, ನಾನು ಅದಕ್ಕೆ ಏನದಲ್ಲ ಮೊದಲು 6 ತಿಂಗಳು ಸ್ಟಡಿ ಮಾಡಿ ಇದು ದಾಳಿಂಬ್ರೆ ಹಚ್ಚಿದ್ದೀನಿ ಸರ್. ನಾವು ಯಾವ ಸಂದರ್ಭದಲ್ಲಿ ಯಾವ ಡಿಸೀಸ್ ಬರ್ತಂತ ನನಗೆ ಮನವರಿಕೆ ಅದ. ಸೊ ಇದಕ್ಕಾಗಿ ಏನದಲ್ಲ ನಾವು ಕ್ಲೈಮೇಟ್ ಮೇಲೆ ಹೋಗ್ತಾ ಇರ್ತೀವಿ ಸರ್ ಅಷ್ಟೇ. ಈ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ, ಇವತ್ತು ಇದನ್ನು ಸ್ಪ್ರೇ ಮಾಡಬೇಕಾ, ಅದನ್ನು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ ಸರ್. ನಾವು ಈಗ ನಿಮಗಿದು ಗೊತ್ತಾಯಿತು ಈ ಥರ? ಎಲ್ಲರೂ ಕೆಲವರು ಏನಂತಾರೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವರು ಪಡ್ಕೋತಾರೆ ವಿಚಾರಗಳನ್ನ, ನೀವು ಸ್ವಂತವಾಗಿ ಅಂತ ಸ್ವಲ್ಪ ಹೇಳ್ತೀರಿ, ಯಾವ ರೀತಿ ಕಲ್ತ್ಕೊಂಡ್ರಿ ನೀವು? ಸರ್, ನನಗೆ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ವಸ್ತ್ರ ಸರ್ ಅಂತ ಒಂದು, ಅವರು ಬೆಳಿಬಹುದು ಅಂತ ತೋರಿಸಿಕೊಟ್ಟವರು ಒಬ್ಬರು ಸೈಂಟಿಸ್ಟ್ ಸರ್ ಅವರು. ಎರಡನೇದಾಗಿ ಏನಲ್ಲ ಡಾಕ್ಟರ್ ರಫೀಕ್ ಭಗವಾನ್ ಅಂತೇಳಿ ಸರ್ ಅವರು, ಮಮದಾಪುರ ಅವ್ರು ಪ್ರಾಪರ್ ಅಗ್ರಿಕಲ್ಚರ್ ಅಂದರೆ ರಾಜ ಅಂತ ಮೆರಿಬೇಕಂತ ತಿಳಿದ್ರು ಸರ್ ಅವರು. ಇದೇ ಥರ ಮಾಡಿದ್ರೆ ಏನದಲ್ಲ ನಿಮ್ಮಂಥ ರಾಜನೇ ಯಾರು ಇಲ್ಲ ಅಂತ ನನ್ನ ಪಾಲಿನ ದೇವ್ರು ಸರ್ ಅವರು. ಅವರೆಲ್ಲ ತಿಳುವಳಿಕೆ ಹೇಳಿದ ಮೇಲೆ ಏನದಲ್ಲ ನಾನು ಅದಕ್ಕೆ ಅಂಟ್ಕೊಂಡ್ಬಿಟ್ಟೆ ಸರ್ ನಾನು. ಇದರ ವ್ಯವಸ್ಥೆ ನೋಡಿದ್ರೆ ನೀವು ಯಾವ ಒಂದು ಮಾರುಕಟ್ಟೆಗೆ ಇದನ್ನು ಕೊಡ್ತೀರಿ, ಎಷ್ಟು ಇದರಲ್ಲಿ ಗಳಿಸ್ತೀರಿ, ಎಷ್ಟು ಇದರಲ್ಲಿ ನೀವು ಖರ್ಚೆಷ್ಟು, ಬರ್ತಕ್ಕಂಥ ಲಾಭ ಎಷ್ಟು ಅಂತ? ಸರ್, ಇನ್ನೊಂದು ಏನದಲ್ಲ ಮಾರ್ಕೆಟ್ ಅಂತರೂ ಯಾರ ಕೈ ಹೇಳುವು ಇಲ್ಲ, ಇವತ್ತು 100 ರೂಪಾಯಿನೂ ಕೊಡ್ಬೋದು, ಇವತ್ತು ನಾವು 50 ರೂಪಾಯಿನೂ ಕೊಡ್ಬೋದು. ಆ ಟಾರ್ಗೆಟ್ ಇಟ್ಕೊಂಡು ನಾವು ಹಣ್ಣು ಬೆಳೆಯೋಕ್ಕಂತೂ ಆಗಲ್ಲ. ಸೊ ಏನದಲ್ಲ, ನಾವು ಒಂದು 50,000 ಒಂದು 35,000 ಕಟ್ಟಿಂಗ್ ಆಗ್ತದೆ ಸರ್, ಒಂದು 20-30,000 ಏನದಲ್ಲ ಮೇಲಿಂದ ಔಷಧ ಅದಿದು ಇನ್ವೆಸ್ಟ್ ಮಾಡ್ಬೋದು ಸರ್. ನಾವು ಸ್ವಲ್ಪ ಒಳ್ಳೆ ಹಣ್ಣು ಬಂತಂದ್ರೆ ನಾವು ಒಂದು 5-6 ಲಕ್ಷ ತನಕ ರೀಚ್ ಆಗ್ತೀವಿ ಸರ್. ನಾವು ಅಂದರೆ ನಿಮ್ಗೆ ಎಷ್ಟು ಖರ್ಚು, ಎಷ್ಟು ಬಂತು, ಲಾಭ ಎಷ್ಟು ಬಂತು ಅಂತ ಸರ್? ಮ್ಯಾಕ್ಸಿಮಮ್ 1 ಲಕ್ಷ ಅಂತೂ ಖರ್ಚಾಗ್ತದೆ ಸರ್. ಒಂದು ಎಕರೆಗೆ 1 ಲಕ್ಷ ಅಂತೂ ಖರ್ಚಾಗುತ್ತೆ. ಒಂದು ಅಷ್ಟೇನು ಆಗಂಗಿಲ್ಲ, ಆದರೂ ನಮ್ಮ ಇದ್ರ ಮೇಲೆ ಏನೋ 1 ಲಕ್ಷ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಕಸ ತೆಗೆಯೋದಾಗಲಿ ಏನೋ ಒಂದು ವೇಸ್ಟೆಡ್ ಗ್ರೋತ್ ಅಂತನ್ರಿ, ಏನೋ ಅದು ಬರ್ತದೆ ಸರ್ ಇಲ್ಲ ಅಂತಲ್ಲ. ಸೊ ಹಿಂಗಾಗಿ ಏನದಲ್ಲ, ಸ್ವಲ್ಪ ಕೆಮಿಕಲ್ ಏನದಲ್ಲ ಮೇಲೆ ಸ್ಪ್ರೇ ಮಾಡ್ತೀವಿ ಸರ್, ಸಂದರ್ಭಕ್ಕನುಸಾರವಾಗಿ. ನೆಸೆಸರಿ ನಾನು ಏನದು ಯೂಸ್ ಮಾಡಲ್ಲ ಸರ್. ನಾನು ಕೆಮಿಕಲ್ ಅಂತ ಹೇಳಿದ್ರೆ ಯಾವ ಕೆಮಿಕಲ್ಲು, ಯಾವ ಸಂದರ್ಭದಲ್ಲಿ ಅದನ್ನು ನೀವು ಮಾಡ್ತೀರಿ? ಅತಿ ಮಳೆ ಆಯಿತು ಅಂದರೆ ಏನೋ ಸ್ವಲ್ಪ ನಾವು ಕೆಮಿಕಲ್ ಯೂಸ್ ಮಾಡಬೇಕಾಗ್ತದೆ ಸರ್. ಸೊ ಇಲ್ಲ ಅಂದರೆ ಏನದಲ್ಲ, ನಮ್ಮದು ಈ ಜೀವಾಣ ಮೇಲೆ ಸೋಡೋಮೋನೋಸ್ ಅಂತ ಬರ್ತದೆ ಸರ್, ಟ್ರೈಕೋಡರ್ಮ ಅಂತ ಬರ್ತೈತಿ, ಇವೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ನಾವು ನಮ್ಗೆ ರಿಸಲ್ಟ್ ಬಂದೈತೆ ಸರ್, ರೋಗ ಬರ್ತೈತಿ, ರೋಗ ಬರಲ್ಲ ಅಂತನಲ್ಲ, ಅಷ್ಟೇ ಒಂದು 10% ಬಂದು ಅದ್ರ ಪಾಡಿಗೆ ಅದು ಹೊರಟೋಗ್ತದೆ ಸರ್. ಉಳಿದ ರೈತರಿಗೂ ಈಗ ಅಕ್ಕಪಕ್ಕ ಎಲ್ಲ ಕೂಡ ಹಾಕಿದ್ದಾರೆ, ಕೆಲವರು ನೋಡ್ತೀವಿ, ಕೆಲವರು ದ್ರಾಕ್ಷಿ ದಾಳಿಂಬೆ ಹಾಕಿದ್ದಾರೆ, ಅವ್ರಿಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ನೀವು ಎಷ್ಟು ಸಫಲ ಹೊಂದಿದ್ದೀರಾ ಅಂತ ಹೇಳ್ತೀರಿ? ಸರ್, ನಾನು ಜಂಬಕ್ಕೋಸ್ಕೊಂಡು ಹೇಳ್ತೀನಿ ಸರ್, ಇದರಲ್ಲಿ ನಾನು ಫೇಲ್ ಅಂತ ಇಲ್ಲ. ಇದರಲ್ಲಿ ಏನದಲ್ಲ ಫೇಲ್, ಇದ್ರದ್ದು ತೋಟೆ ಸುದ್ದಿ ಮಾಡ್ತದೆ ಸರ್. ನಾನು ಸೋಲಾಪುರಕ್ಕೆ ಏನದಲ್ಲ, ಅವರು ಬಾಗವನ್ನು ಬಿಟ್ಟು ಹೋಗಿದ್ದ ಹಣ್ಣು ತೊಗೊಂಡೋಗಿದ್ದೆ ಸರ್. ನಾನು ಒಂದ್ಸಾರಿ ಅವಾಗ 70,000 ಅದು ಹಣ್ಣು ಕೊಟ್ಟೋಯ್ತು. ಅದು ಇದು ಏನದಲ್ಲ, ಇವಾಗ ಹಣ್ಣು ಹಿಡಿದಿಲ್ಲ ಅಂದರೆ ಮತ್ತೊಂದು ತಿಂಗಳಷ್ಟು ಕೊಟ್ಟು ಹಿಡಿಬೋದು ಸರ್ ಇದು. ಸೊ ದ್ರಾಕ್ಷಿ ಹಾಗಿಲ್ಲಲ್ಲ, ಅದು 1 ವರ್ಷ ಹೋಯ್ತು ಅಂದರೆ ಮುಂದಿನ ವರ್ಷ ತನ್ನ ಅದಕ್ಕೆ ಮುಖ ಮಾಡ್ಕೊಂಡು ಕೊಡಬೇಕಾಗ್ತದೆ. ಕಷ್ಟ ಸರ್ ಅದು, ಮಾಡ್ಬೋದು ಇಲ್ಲ ಅಂತಲ್ಲ. ಸೊ ಏನದಲ್ಲ, ಅದಕ್ಕಿಂತಲೂ ಇದು ನನಗೇನದಲ್ಲ, ಮೊದಲು ದ್ರಾಕ್ಷಿ ಇದು ತೆಗೆದು ಇದಕ್ಕೆ ನಾನು ಹೊಂದ್ಕೊಂಡಿದ್ದೇನೆ ಸರ್. ಅದು ದ್ರಾಕ್ಷಿ ಕೂಡ ನೀವು ಬೆಳೆದಿದ್ರಿ? ಬೆಳೆದಿದ್ದೀನಿ ಸರ್, ಬೆಳೆದಿದ್ದೀನಿ. ಟೋಟಲ್ ಎಕ್ಸ್ಪೋರ್ಟ್ ಹಣ್ಣೇ ಬೆಳೆದಿದ್ದೀನಿ ಸರ್ ನಾನು. ಈಗ ದಾಳಿಂಬೆ ಬೆಳೆದು ಖುಷಿಯಲ್ಲಿದ್ದೀರಿ ತಾವು? ಖುಷಿಯಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ಜೊತೆಗೆ ನಾವು ಇಲ್ಲಿ ನಿಮ್ಮ ತೋಟದಲ್ಲಿ ನೋಡ್ತಿದ್ದೀವಿ, ತೋಟದ ಸುತ್ತ ಕೂಡ ನೀವು ಬೇವಿನ ಗಿಡನ ಹಚ್ಚಿದ್ದೀರಿ, ಏನಕ್ಕೋಸ್ಕರ ನೀವು ಇದನ್ನು? ಸರ್, ಬೇಕು ಸರ್, ಭೂಮಿಗೆ ಎಲ್ಲ ಇದ್ರೆ ಏನದಲ್ಲ, ಭೂಮಿ ಒಳಗೆ ಇರ್ತಕ್ಕಂಥ ಎಲ್ಲ ಥರ ಪೋಷಕಾಂಶಗಳು ಹೀರ್ಕೊಂಡು ಈ ಮಗ್ಗಲ್ದಾಗಿರ್ತಕ್ಕಂಥ ಗಿಡಗಳಿಗೆ ಕೊಡ್ತಾವೆ ಸರ್. ಸೊ ಹಿಂಗಾಗಿ ಅವು ಬೇಕು ಸರ್. ನಂತರವಾಗಿ ನೀವು ಇರ್ತಕ್ಕಂತಹ ಜಮೀನು 9 ಎಕರೆ ಅಂತ ಹೇಳಿದ್ರಿ, ನೀವು ಬೆಳೆದಿರ್ತಕ್ಕಂಥದ್ದು 2 ಎಕರೆಯಲ್ಲಿ ಮಾತ್ರ ನಾವು ಕೃಷಿ ಮಾಡ್ತಾ ಇರೋದು ಅಂತ ಹೇಳಿದ್ರಿ, ಏನಕ್ಕೋಸ್ಕರ ನೀವು ಈ ಪದ್ಧತಿಯನ್ನು ಅನುಸರಿಸಿದಿರಿ? ಸರ್, ನಾವು ಕೃಷಿಕರಲ್ಲ, ಇದನ್ನ ಬಿಟ್ಟು ನಮ್ಮ ಮತ್ತೊಂದು ಬೇರೆ ಮಾರ್ಗ ಗೊತ್ತಿಲ್ಲ. ಕೆಲವರು ಏನಂತಾರೆ, 9 ಎಕರೆಯಲ್ಲೂ ಜಮೀನಲ್ಲಿ ಬೆಳೀತಾರೆ, ಬಟ್ ನೀವು ಉಳಿದ ಜಮೀನನ್ನು ಹಾಗೆ ಇಟ್ಟು ಕೇವಲ 2 ಎಕರೆ ಮಾತ್ರ ತಾವು ಕೃಷಿಗೆ ನೀವು ಉಪಯೋಗಿಸ್ಕೋತಾ ಇದ್ದೀರಾ, ಅದು ಏನಕ್ಕೆ? ಸರ್, ಇನ್ನೊಂದು ಏನಾಗಿದೆ, ನಮ್ಗೆ ಕಾಲಕ್ಕೆ ತಕ್ಕಂಥ ಮಳೆ ಇಲ್ಲ. ಸೊ ಹಿಂಗಾಗಿ ಏನಲ್ಲ, ನೆಸೆಸರಿ ಯಾಕೆ ವೇಸ್ಟ್ ಮಾಡಬೇಕು, ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು, ಇಷ್ಟು ಬರ್ತೈತೆಲ್ಲ ಆರಾಮಾಗಿ ಜೀವನ ಮಾಡ್ಬೇಕಂತೇಳಿ ಇದರಲ್ಲೇ ನಾವು ಹೊಂದ್ಕೊಂಡಿದ್ದೆ ಸರ್. ಈಗ 1 ಎಕರೆ ನೀವು ದಾಳಿಂಬೆ ಹಾಕಿದ್ರೆ, ಉಳಿದ 1 ಎಕರೆಯಲ್ಲಿ ಏನೇನು ಹಾಕ್ಕೊಂಡಿದ್ದೀರಾ? ಸರ್, ನಾವು ಮನೆ ಪೂರ್ತಿ ಏನದಲ್ಲ, ಇದು ಜೋಳ ಗೋಧಿ ಮನೆಗೆ ತರಕಾರಿ ಇವೆಲ್ಲ ಹಾಕ್ಕೊಂಡಿದ್ದು ಮಾಡಿದ್ದೀವಿ ಸರ್. ಹೊರಗಿಂದ ಏನು ತರ್ತೀವಿ ಅದು ಭಾಳ ರೇರ್ ಸರ್, ಕಮ್ಮಿ. ಅಂದರೆ ನೀವು ಮಾರುಕಟ್ಟೆಗೆ ಹೋಗಿ ಪಡ್ಕೊಳ್ತಕ್ಕಂಥದ್ದು ಕಡಿಮೆ, ಎಲ್ಲ ನಿಮ್ಮ ಜಮೀನಲ್ಲೇ ಬೆಳ್ಕೊತಾ ಇದ್ದೀರಿ? ಹೌದು ಸರ್. ಇದ್ರ ಜೊತೆ ನಾವು ಗೋಧಿ ಕೂಡ ನೋಡಿದ್ವಿ, ಮತ್ತು ಇಲ್ಲಿ ಜೋಳ ನೋಡಿದ್ರಿ, ಆಮೇಲೆ ಕಾಯಿ ಪಲ್ಯಗಳನ್ನು ಕೂಡ ಬೆಳೆದಿದ್ದೀರಿ, ಜೊತೆಗೆ ತೆಂಗಿನ ಮರ ಕೂಡ ಹಾಕಿದ್ದೀರಿ, ಮಾವು ಗಿಡ ಹಾಕಿದ್ದೀರಾ, ಸೀತಾಫಲ, ಆಮೇಲೆ ಸಪೋಟ ಗಿಡ ಕೂಡ ಹಾಕಿದ್ದೀರ. ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ, 1 ಎಕರೆಯಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ? ಸರ್, ಒಡ್ಡಿಗೆ ಏನಲ್ಲ ವೇಸ್ಟ್ ಇರ್ತದೆ ಸರ್ ಅದು. ಸೊ ಅಲ್ಲಿ ಏನಾದರೂ ಒಂದು ನಮಗಿಲ್ಲ ಅಂದ್ರೆ ಒಂದು ಪ್ರಾಣಿ ಪಕ್ಷಿಗಳು ಬಂದು ತಿಂದು ಹೋಗ್ತಾವಲ್ಲ, ನಮಗೆ ಅಂತಂದ್ರೆ ಏನದಲ್ಲ, ಅದು ದೇವ್ರು ಇದು ಮಾಡಂಗಿಲ್ಲ. ಸೊ ಅದು ಒಂದೆರಡು ಕಾಯಿ ತಿಂದು ಅಂದ್ರೆ ಏನದಲ್ಲ, ಸ್ವಲ್ಪ ಅದನ್ನು ಇದನ್ನೇ ಬೇರೆ ಇರ್ತದಂತೆ. ನಾವು ಒಡ್ಡಿಗೆ ಅದು ಖಾಲಿ ಇದ್ದ ಜಾಗಕ್ಕೆ ಅದು ನಾನು ಹಚ್ಚಿದ್ದೀನಿ ಸರ್. ಅದ್ರ ಬಂದವ್ರಿಗೆ ಏನದಲ್ಲ, ಸ್ವಲ್ಪ ಅದು ಗ್ರೀನೆಸ್ ಕಾಣೋದ್ರಿಂದ ಉಲ್ಲಾಸ ಭರಿತವಾಗಿರ್ತಾರೆ ಸರ್ ಅವರು. ಸೊ ಹಿಂಗಾಗಿ ಅದನ್ನ ನಾನು ಹಣ್ಣಿನ ಬಿಜಾಪುರ ಅಂದರೆ ಬೇಸಿಗೆ ತುಂಬ ಬಿಸಿಲಿರೋ ಜಾಗದಲ್ಲಿ ನಿಮ್ಮ ತೋಟದಲ್ಲಿ ತುಂಬ ತಂಪು ನಾವು ಕಾಣ್ತಾ ಇದ್ದೀವಿ, ಅದಕ್ಕೆ ತಾವು ಏನೇನು ಕ್ರಮಗಳನ್ನು ಬಗ್ಗೆ? ಇಲ್ಲ ಸರ್, ಅದಕ್ಕೆ ಸುತ್ತಮುತ್ತ ಏನದಲ್ಲ, ಒಂದು ಸ್ವಲ್ಪ ಗಿಡಗಳು ನೆಡಬೇಕು. ನಡೆದ್ರೆ ಏನಲ್ಲ, ಆಕ್ಸಿಜನ್ ಜಾಸ್ತಿ ಇದು ಆಗ್ತದೆ ಸರ್. ಹಿಂಗಾಗಿ ಗಿಡಗಳಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ ಏನದಲ್ಲ ಅವೈಲೇಬಲ್ ಆಗಿ ಸಿಗ್ತಿರ್ತೈತಿ, ಬೆಳಿಬೇಕಂತ ನನ್ನ ಅಭಿಪ್ರಾಯ ಸರ್. ಅದು ಈ ದಾಳಿಂಬೆ ಈ ಸಾಲಿನಿಂದ ಸಾಲಿಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ, ಯಾವುದು ಗಿಡಗಳನ್ನು ತಂದಿದ್ದೀರಿ ಕೃಷಿದ ಬಗ್ಗೆ ನಮ್ಮ ಕೇಳುಗರಿಗೆ? ನನಗೆ ಡಾಕ್ಟರ್ ವಸ್ತ್ರ ಸರ್ ಏನು ಹೇಳಿದ್ರು ಸರ್, ಅವರು ನಿಮ್ಮದು ಜಮೀನು ಕಮ್ಮಿ ಇರೋದ್ರಿಂದ ಏನದಲ್ಲ, 10-12 ಗಿಡದಿಂದ ಗಿಡಕ್ಕೆ ಏನದಲ್ಲ, 10 ಅಗಲಿಗೆ 12 ಹಚ್ಕೊಂಡು ಮಾಡ್ಕೊಡ್ರಿ. ಮೊದಲು ಏನದಲ್ಲ, ನೀವು ಡೆಮೋ ಮಾಡಿ ನೋಡಿರಿ, ಮುಂದೆ ನಿಮ್ಗೆ ಏನು ರೀ ಸ್ವಲ್ಪ ಅದು ಸರಿ ಅನಿಸಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಹಚ್ಕೊಳಕತ್ತಿರ ಅಂದ್ರೆ ಸರ್ ಅವರು. ಇದರಲ್ಲೇ ಇನ್ಕಮ್ ಸ್ವಲ್ಪ ನನಗೆ ಜಾಸ್ತಿ ಅದ ಸರ್, ಏನು ತೊಂದರೆ ಇಲ್ಲ. ಸ್ವಲ್ಪ ನೀರಿನ ಅಭಾವದಿಂದ ಏನದಲ್ಲ ಫೇಲ್ ಆಗ್ತೀವಿ, ಇಲ್ಲ ಅಂತಲ್ಲ, ನೀರು ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನದಲ್ಲ, ನಾವು ಗಿಡ ಒಂದು ಉಳಿಸಿದ್ವಿ ಸರ್, WDC ಅಂತ ಒಂದು ಪ್ರಾಡಕ್ಟ್ ಅದ ಸರ್. ಅದು ಮೈಸೂರು ಏನದಲ್ಲ, ಇರಲಿಲ್ಲ ಅಂದ್ರೆ ಅದು ಒದಗಿಸ್ಕೊಡ್ತದೆ ಸರ್ ಅದು. ಸೊ ಹಿಂಗಾಗಿ ಆ ಪ್ರಾಡಕ್ಟ್ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಗಿಡ ಒಂದು ಉಳಿಸ್ಕೊಂಡಿನಿ, ಅದೊಂದು ಹೆಮ್ಮೆ ಸಂಗತಿ ಸರ್ ನನಗೆ. ಇದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ, ನೀವು ಬೆಡ್ ಥರ ಮಾಡಿದ್ದೀರ, ಎಲ್ಲರೂ ಮಾಮೂಲಿ ಇದ್ರು ನಿಮ್ಮದು ಬೆಡ್ ಥರ ಒಂಥರ ಎಷ್ಟು ಹಸಿರು ಚೆನ್ನಾಗಿದೆ ನಿಮ್ಮದು, ಅದ್ರ ಬಗ್ಗೆ ನೀವು ಯಾಕೆ ಈ ರೀತಿ ಮಾಡಿದ್ದೀರಿ? ಅಂದರೆ ಏನಾಗ್ತದೆ ಸರ್, ಮಳೆಗಾಲದಾಗ ನೀರು ಮಳೆ ಜಾಸ್ತಿ ಆಯಿತು ಅಂದರೆ ಏನದಲ್ಲ, ಬೆಡ್ ಮಾಡೋದು ಕಾರಣ ಅಂದರೆ ಜಾಸ್ತಿ ಆಗಿದೆ ನೀರು ಫಿಲ್ಟರ್ ಆಗಿ ಹೊರಗೆ ಹೋಗ್ಬೇಕಂತೇಳಿ ನಾವು ಬೆಡ್ ಮಾಡ್ತೀವಿ ಇಷ್ಟೇ ಸರ್. ಏನು ಯಾವ ರೀತಿ ಬೆಡ್ ಮಾಡೋದ್ರ ರೀತಿ ಕ್ರಮಗಳ ಬಗ್ಗೆ? ಏನಿಲ್ಲ ಸರ್, ಅದು ಏನಾದರೂ ಒಂದು ಟ್ಯಾಕ್ಟರ್ ಬರ್ತೈತಿ, ಆ ಟ್ಯಾಕ್ಟರ್ಲಿಂತ್ರ ಏನದಲ್ಲ ನಾವು ಬೆಡ್ ಮಾಡ್ಕೊಂಡು ಜಾಸ್ತಿ ನೀರು ನಿಲ್ಬಾರ ಅನ್ನೋ ಒಂದು ಕಾರಣಕ್ಕಾಗಿ ಏನದಲ್ಲ ಅದನ್ನು ಬೆಡ್ ಮಾಡ್ಕೊಂತೀವಿ. ಬೆಡ್ ಎಷ್ಟು ಮಾಡ್ಕೊಂಡು ಅಷ್ಟು ರೂಢಜನ್ ಜಾಸ್ತಿ ಇರುತ್ತೆ ಸರ್. ಈ ದಾಳಿಂಬೆ ಗಿಡಗಳ ಮಧ್ಯೆ ಹೂವಿನ ಗಿಡಗಳನ್ನು ನಾವು ನೋಡ್ತಾ ಇದ್ದೀವಿ, ಏನಕ್ಕೋಸ್ಕರ ನೀವು ಈ ಹೂವಿನ ಗಿಡಗಳನ್ನು ಹಾಕಿದ್ದೀರಿ? ಒಳ್ಳೆ ಪ್ರಶ್ನೆ ಸರ್. ಇದು ಚೆಂಡು ಹಸೋದ್ರಿಂದ ಏನದಲ್ಲ ಸರ್, ಇದು ನಿಮ್ಯಾಟೋಡ್ ಅಂತ ಒಂದು ಇದು ಬರುತ್ತೆ ಸರ್, ಅದು ನಿಮ್ಯಾಟೋಡ್ ಅಂತ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಏನದಲ್ಲ ಯಾವುದೋ ಥ್ರಿಪ್ಸ್ ಬಂದರೂ ಫಸ್ಟ್ ಅದಕ್ಕೆ ಅಟ್ಯಾಕ್ ಆಗ್ತದೆ ಸರ್, ಈ ದೊಡ್ಡ ಗಿಡಗಳಿಗೆ ಏನದಲ್ಲ ಚಾನ್ಸಸ್ ಕಮ್ಮಿ ಸರ್. ಆಮೇಲೆ ಜೇನು ಹುಳ ಬಂದು ಏನದಲ್ಲ ನಮ್ಮ ಫ್ಲವರಿಂಗ್ ಸ್ಟೇಜ್ನಲ್ಲಿ ಏನದಲ್ಲ ಪರಾಗಸ್ಪರ್ಶ ಆಗಕ್ಕೆ ಅನುಕೂಲ ಆಗ್ತದೆ ಸರ್ ಅದು. ಸೊ ಹಿಂಗಾಗಿ ನಾನು ಪ್ರತಿ ವರ್ಷ ನಾನು ಚೆಂಡು ಹಚ್ತೀನಿ ಸರ್. ನಾನು ಒಂದು ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ಹಾಕಿದ್ರೆ ದಾಳಿಂಬೆ ಗಿಡ ಅಂತ ಸರ್? ಏನಾಗಿದೆ 10 ಎಕರೆ ಅಂತಂದ್ರೆ ಏನಲ್ಲ 10 ಎಕರೆ ದಾಳಿಂಬೆ ಹಚ್ಚಿಬಿಡ್ತಾರೆ ಸರ್ ಅವರು. ಅದಕ್ಕೆ ಏನದಲ್ಲ ಫಸ್ಟ್ ಏನದಲ್ಲ 2 ಎಕರೆ ಮಾಡಿ ನೋಡ್ಬೇಕು. ಅವ್ರಿಗೆ ಏನದು ಸೂಟೇಬಲ್ ಆಯ್ತು ಅದು ಮಾಡ್ಬೋದು, ಇಲ್ಲ ಅಂತಲ್ಲ. ನಮ್ಮದು ಉತ್ತರ ಕನ್ನಡ ಜನರು ಏನದಲ್ಲ ದ್ರಾಕ್ಷಿ ದಾಳಿಂಬೆ ಚಲೋ ಬೆಳೀತಾರೆ ಸರ್, ಏನು ಇದು ಇಲ್ಲ. ಏನಲ್ಲ ಫಸ್ಟಿಗೆ ಒಮ್ಮೆ ಅದಕ್ಕೆ ಹಚ್ಕಿಶಿಂದ ಏನದಲ್ಲ ಹಿಂದ್ಗಡೆ ಲಾಸ್ ಆದಮೇಲೆ ಏನದಲ್ಲ ಬೆಳೀಲಿಲ್ಲ ಅಂತ ನಿಂತಾರೆ ಸರ್. ಅದು ಆಗಬಾರ್ದು, ಫಸ್ಟ್ ಒಂದು 2 ಎಕರೆ, ಆಮೇಲೆ ಅವ್ರಿಗೆ ಅನುಕೂಲ ಆಯ್ತಂದ್ರೆ ಸಪ್ಲಸ್ನೊಳಗೆ ಹೋಗ್ಬೇಕು ಸರ್ ಅವರು. ಈ ಎಷ್ಟು ಗಿಡಗಳನ್ನು ತಾವು 1 ಎಕರೆಯಲ್ಲಿ ಹಾಕಿದ್ದೀವಿ ಸರ್? ನಂದು ಕೇಸರ್ ಅಂತ ತಳಿ ಸರ್, ನಂದು ನಾನು 271 ಗಿಡ ಹಚ್ಚಿದ್ದೀನಿ ಸರ್. ಫಸ್ಟಿಗೆ ನೋಡ್ಬೇಕಂತ ಹಚ್ಚಿದ್ದೆ ಸರ್. ಸೊ ಅದರಲ್ಲೇ ಸಕ್ಸಸ್ ಕಾಣಿದೆ. ಇರ್ಲಪ್ಪ ಅಂತ ಒಂದು 10 ವರ್ಷದ ಗಿಡ ಅದು ಸರ್. ಇಲ್ಲಿ ತನಕ ನನಗೆ ಯಾವುದು ಏನು ತೊಂದರೆ ಆಗಿಲ್ಲ ಸರ್, ನೀರಿಂದ ಒಂದು ಬಿಟ್ಟು ಏನೂ ತೊಂದರೆ ಆಗಿಲ್ಲ. ಎಷ್ಟು ಕಾಯಿಗಳು ನೀವು ಎಕ್ಸ್ಪೆಕ್ಟ್ ಮಾಡೋದಿಷ್ಟು ಬರೋದಿಷ್ಟು ಅನ್ನೋದ್ರ ಬಗ್ಗೆ ಸರ್? ನಾನು 100 ಹಿಡ್ಕೊಂಡು 125 ತನಕ ಹಣ್ಣು ಹಿಡಿತೀನಿ ಸರ್. ಹೆಚ್ಚಾಗಿದ್ದ ಹಣ್ಣು ಏನೋ ಥಿನ್ನಿಂಗ್ ಮಾಡಿ ತೆಗಿತೀನಿ ಸರ್. ನಾನು ಥಿನ್ನಿಂಗ್ ಮಾಡಿ ತೆಗ್ದೇನ ಸುಮ್ಮನೆ ಸೈಜಿಂಗ್ ಕಮ್ಮಿ ಆಗ್ತದೆ ಸರ್ ಅದು. ಸೊ ಎಷ್ಟು ಕಮ್ಮಿ ಸಂಖ್ಯೆ ಇರುತ್ತೆ ಅಷ್ಟು ಸೈಜಿಂಗ್ ಆಗ್ತದೆ ಸರ್. ಸೊ ಹಿಂಗಾಗಿ ಏನಾದ್ರಲ್ಲ ನಾನು 100 ಅಂತೂ ಮ್ಯಾಕ್ಸಿಮಮ್ ಹಿಡಿತೀನಿ ಸರ್. ನಾನು ಒಂದು ಗಿಡಕ್ಕೆ ನೀವು 100 ಕಾಯಿಗಳನ್ನು ನೀವು ಮಾಡ್ತಿರ್ತೀನಿ ಸರ್ ಅದು. ಆ ಸೈಜಿಂಗ್ ಅಂದರೆ ಏನು ಸೈಜಿಂಗ್ ಅಂದರೆ? ನಾನು 300 ಹಿಡ್ಕೊಂಡು 500 ತನಕ ಹಣ್ಣು ತೆಗಿತೀನಿ ಸರ್. ನಾನು ಸಂಖ್ಯೆ ಕಮ್ಮಿ ಆಯ್ತಂದ್ರೆ 500 ಅಂತೂ ಮ್ಯಾಕ್ಸಿಮಮ್ ಸೈಜಿಂಗ್ ಬರ್ತದೆ ಸರ್ ಅದು. ಅಲ್ಲಿ ತನಕ ನಾನು ಇಳುವರಿ ತೆಗಿತೀನಿ ಸರ್ ನಾನು. ಅಂದರೆ ಒಂದು ಹಣ್ಣು ಎಷ್ಟು ವೆಯ್ಟ್ ಬರು ಅಂದರೆ ತೂಕ ಬರ್ಬೋದು ಅನ್ನೋದು ನಿಮ್ಮ ಒಂದು? ಸರ್ ನಾನು ಮೊದಲೇ ಏನದಲ್ಲ ಹೂವಿನ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಏನದಲ್ಲ ಲೇಮನ್ ಸೈಜ್ನೊಳಗೆ ಇದ್ದಾಕ್ರೆ ಏನದಲ್ಲ ಆಮೇಲೆ ಫ್ಲವರಿಂಗ್ ಸೀಸನಲ್ಲಿ ಎಲ್ಲ ತೆಗ್ದಾಕ್ತೀನಿ ಸರ್. ನಾನು ಜಾಸ್ತಿ ಆಗಿದ್ದು ಆಮೇಲೆ ತುದಿಗೆ ಬಂದಿದ್ದು ಕೈ ತೆಗ್ದಾಕ್ತೀನಿ ಸರ್. ನಾನು ಸ್ಟೆಮ್ಮಿಗೆ ಏನು ಜಾಸ್ತಿ ಕಾಣಿಸಲ್ಲ ಅಂತಲ್ಲಿ ಇಡೋದು. ಆಮೇಲೆ ಸೈಜಿಂಗ್ ಜಾಸ್ತಿ ಬರ್ತದೆ ಸರ್ ಅದು. ಏನು ನನಗದು ಸ್ಟೆಮ್ಮಿಗೆ ಇದ್ದಿದ್ದು ಸೈಜಿಂಗ್ ಬರ್ತೈತಿ ಏನದಲ್ಲ ಒಂದು 100 ತನಕ ನಾನು ಹಣ್ಣು ಇಡ್ತೀನಿ ಸರ್ ನಾನು. ಮತ್ತು ಆವಾಗಲೇ ನೋಡಿದ್ವಿ ಗಿಡದಲ್ಲಿ ಏನೋ ಒಂದು ತೆಗೆದ್ರೆ ನೀವು ಅದು ಭಾರ ಆಗುತ್ತೆ ಸರ್, ಮುಂದೆ ಗಿಡಗಳು ಬೆಳೆಯಲ್ಲ ಅಂತ ಹೇಳಿದ್ರಿ, ಏನಕ್ಕೋಸ್ಕರ ಮಾಡಿದ್ರಿ, ಅದು ಯಾವ ಪದ್ಧತಿ ಅಂತ? ಸರ್ ಅದು ಫ್ಲವರಿಂಗ್ ಸ್ಟೇಜ್ನೊಳಗೆಲ್ಲ ಕೆನೋಫಿ ಬಂತಂದ್ರೆ ಫ್ಲವರಿಂಗ್ ಬರಲ್ಲ ಸರ್ ಅದು. ಸೊ ಹಿಂಗಾಗಿ ಕೆನೋಫಿ ತೆಗೆದಿವಿ ಅಂದ್ರೆ ಫ್ಲವರಿಂಗ್ ಬರ್ತಂತ ನಾವು ಅದು ಚಿಗುರು ಅಂತ ಹೇಳ್ತೀವಿ ಸರ್ ನಮ್ಮ ಜವಾರಿ ಭಾಷೆದೊಳಗೆ. ಆ ಚಿಗುರು ತೆಗೆದಿವಿ ಅಂದ್ರೆ ಫ್ಲವರಿಂಗ್ ಬರ್ತದೆ ಸರ್ ಅದು. ಎಷ್ಟು ಗಂಟೆ ಈ ಕೃಷಿಯಲ್ಲಿ ನೀವು ತೊಡಕೊಂಡಿರ್ತೀರ ದಿನದ? ಸರ್ ಇನ್ನೊಂದು ಏನದಲ್ಲ, ಒಂದು ದಿವಸ ಚಂತನ ಬರಲಿಲ್ಲ ಅಂದ್ರೂ ಮುಂಜಾನೆ ಒಂದು 10 ನಿಮಿಷ ಆದ್ರೂ ಬಂದ ಗಿಡದ ಜೊತೆ ಮಾತಾಡಿದ್ರೆ ಸಾಕು ಸರ್, ಚಂತನ ಇರಬೇಕಂತೇನು ಹೇಳಂಗಿಲ್ಲ. ಒಂದು 10 ನಿಮಿಷ ಅದಕ್ಕೆ ಏನು ಬೇಕು ಏನಿಲ್ಲ ಅದ್ರ ಜೊತೆ ಮಾತಾಡ್ತದೆ ಸರ್. ಆ್ಯಕ್ಚುಲಿ ಗಿಡಕ್ಕೆ ಬಂದು ಮಾತಾಡ್ಸ್ರೆ ಮಾತಾಡ್ತೈತಿ, ನಾವು ಮಾತಾಡಂಗಿಲ್ಲ ಇಷ್ಟೇ. ಬಂದು ಒಂದು ರೌಂಡ್ ಹಾಕಿ ಏನದಲ್ಲ ಏನು ಕೊರತೆ ಅಂತ ಅನ್ನೋದು ನಾವು ನೋಡ್ಕೊಂಡಿವಿ ಅಂದ್ರೆ ಗಿಡ ಹೇಳ್ತದೆ ಸರ್. ಏನೋ ಲೀವ್ಸ್ ಡೆಫಿಷಿಯನ್ಸಿ ತೋರಿಸೈತಿ, ಆಮೇಲೆ ಡಿಸೀಸ್ ತೋರಿಸೈತಿ. ನಾವು ಅದ್ರ ಪ್ರಕಾರವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡು ಹೋದೀವಪ್ಪ ಅಂದ್ರೆ 10 ನಿಮಿಷ ಸರ್ ಭಾಳ ಏನಿಲ್ಲ. ಒಂದು ರೌಂಡ್ ಹೊಡೆದೇವು ಅಂದ್ರೆ ಏನು ಲೀವ್ಸ್ ಡೆಫಿಷಿಯನ್ಸಿ ಒಂದು ಡಿಸೀಸ್ ಅದ ನೋಡ್ಕೊಂಡು ಇದು ಮಾಡಿದೆವಪ್ಪ ಅಂದ್ರೆ ನಮ್ಗೆ ಅದು ತೊಂದರೆ ಇರಲ್ಲ. ಒಂದು ಟೈಮ್ ಅಂತೂ ನಾವು ವಿಸಿಟ್ ಕೊಡ್ಬೇಕು ಸರ್. ಮನೆ ವಾತಾವರಣದ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಯಾವ ರೀತಿಯಾದ ಒಂದು ಪ್ರೋತ್ಸಾಹ ಹೇಗಿದೆ, ಮನೆಯಲ್ಲಿ ಯಾರ್ಯಾರಿದ್ದಾರೆ? ಸರ್ ನನ್ನ ಹೆಂಡತಿ ಒಬ್ರು, ನನ್ನ 2 ಮಕ್ಕಳು ಗಂಡು ಮಕ್ಕಳು, ನಮ್ಮ ಕಾಕ ಒಬ್ರು, ನಾನು 5 ಜನ ಸರ್ ನಮ್ಮ ಕುಟುಂಬ ಸದಸ್ಯರು. ಅವ್ರು ಹೇಗೆ ನಿಮಗೆ ಈ ಕೃಷಿ ಮಾಡ್ತಿದ್ದೀರಿ, ಅವ್ರು ಯಾವ ರೀತಿ ನಿಮಗೆ ಪ್ರೋತ್ಸಾಹ ಹೇಗೆ ಸಿಕ್ತು ನಿಮಗೆ? ಇಲ್ಲ ಸರ್, ನಮ್ಕಿತ್ಲು ಏನದಲ್ಲ ಅವರು ಮಗ್ಗಲ್ಕಿನವ್ರು ಏನು ಬೆಳೀತಾರೆ ಅದಕ್ಕಿಂತ ಡಬಲ್ ಬೆಳಿಬೇಕು ಅನ್ನೋವಂಥ ಹವ್ಯಾಸ ರೈತರು ಸರ್. ಸೊ ಹಿಂಗಾಗಿ ಏನಲ್ಲ ನಾನು ಒಂದು ಕೆಲಸ ಅವ್ರಿಗೆ ಒಪ್ಪಿಸ್ಬಿಡ್ತೀನಿ ಸರ್. ನಮ್ಮ ಚಿರಂಜೀವಿ ಸ್ಕೂಲಿಂದ ಬಂದರೆ ಏನದಲ್ಲ ಒಂದು ರೌಡ್ ಇದು ಕೆಲಸ ನೀವು ಮಾಡ್ಬೇಕಂದ್ರೆ ಅವ್ರು ಮಾಡಿ ಬರ್ತಾರೆ ಸರ್. ಏನೋ ಒಂದು ಸ್ಟೆಮ್ ಬೋರರ್ ಅಂತಂದು ಏನೋ ಒಂದು ಡಿಸೀಸ್ ನನಗೆ ಗೊತ್ತಾಗ್ಲಾರಂಥದ್ದು ಅವರು ನೋಡ್ಕೊಂಡ್ಬಂದು ನಾನು ಹೇಳ್ತಾರೆ ಸರ್, ಇಷ್ಟನೇ ಗಿಡದೊಳಗೆ ಈ ಥರ ಡಿಸೀಸ್ ಅದಪ್ಪ ಅದನ್ನು ಯೂಸ್ ಮಾಡಿರಿ ಅಂತ ಹೇಳ್ತಾರೆ ಅವರು. ನಮ್ಮ ಮಿಸ್ಸಸ್ ಅವ್ರು ಏನದಲ್ಲ ನೀರಿನ ನಿರ್ವಹಣೆ ಅವ್ರಿಗೆ ಸರ್, ನಾನು ಅದನ್ನು ನೀರಿನ ನಿರ್ವಹಣೆ ಅವ್ನು ಮೊಬೈಲ್ ಕೊಡಿಸಿದ್ದೀನಿ ಸರ್ ಅವ್ರಿಗೆ. ಅವರು ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರು ಮಾಡ್ತಾರೆ ಸರ್ ಅವರು. ಮಕ್ಕಳು ಕೂಡ ಓದ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅವ್ರಿಗೆ ಈಗಲಿಂದನೇ ಕೃಷಿಗೆ ಹೆಚ್ಚು ನೀವು ತೊಡಸ್ಕೊಂಡ್ರದ್ದು ಕಂಡು ಬಂತು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ನಾವು ರೈತರ ಮಕ್ಕಳು ಸರ್, ನಾವು ರೈತರ ಮಕ್ಕಳು, ರೈತರ ಮಕ್ಕಳು ಏನದಲ್ಲ ಅದ್ರದ್ದು ಸ್ವಲ್ಪ ಅನುಭವ ಬೇಕೇ ಸರ್. ಅದು ಅವ್ರ ಶಿಕ್ಷಣ ಅಂತೂ ಕಲಿಸೋನು ಸೆಕೆಂಡರಿ ಏನು ಇಲ್ಲ ಅಂತ ಅನ್ನಂಗಿಲ್ಲ, ಸ್ವಲ್ಪ ಇದರಲ್ಲಿ ಆಸಕ್ತಿ ಇರ್ಬೇಕು ಸರ್. ಅದು ಇದರಂಥ ಜೀವನ ಇನ್ನೊಂದರಲ್ಲಿ ಸಿಗೋದಿಲ್ಲ ಅಂತ ನನ್ನ ಮನವರಿಕೆ ಸರ್. ಅದು ಅವ್ರು ಇದಕ್ಕೆ ಯಾವ ರೀತಿಯಾದ ಪ್ರೋತ್ಸಾಹ ಕೊಡ್ತಾರೆ, ನಾವು ಓದ್ತೀವಿ ಅಂತಾರೋ ಕೃಷಿ ಮಾಡ್ತೀವಿ ಅಂತಾರೋ, ಮುಂದಿನ ಒಂದು ದಿನಗಳಲ್ಲಿ ತಾವೇನು ಇಷ್ಟಪಡ್ತೀರಾ ಅವರಿಂದ, ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಸರ್ ನಾನು 2 ಜನರ ಮಕ್ಕಳಲ್ಲಿ ಒಬ್ಬ ದೊಡ್ಡವ ಏನೋ ಒಳ್ಳೆ ಸ್ಟೂಡೆಂಟ್ ಸರ್ ಅವನು, ಸಣ್ಣವ ನನಗೆ ಬೆನ್ನೆಲುಬಾಗಿ ಬೇಕಲ್ಲ. ಸೊ ಹಿಂಗಾಗಿ ಏನದಲ್ಲ 2 ಮಕ್ಕಳು ಟಾಪ್ ಅದಾರೆ ಸರ್, ಏನು ತೊಂದರೆ ಇಲ್ಲ. ಸಣ್ಣವನಿಗೇನು ನನ್ನ ಜೊತೆ ಏನದಲ್ಲ ಅಗ್ರಿಕಲ್ಚರ್ ಇಟ್ಕೋಬೇಕನ್ನೋ ಆಸೆ ಅದ. ಏನಾಗ್ತದೆ ಭಗವಂತನ ಇಷ್ಟ ಸರ್. ಅದು ಮತ್ತೆ ನೀರಿನ ನಿರ್ವಹಣೆ ಬಗ್ಗೆ ಹೇಳಿದ್ರಿ ತಮ್ಮ ಒಂದು ಶ್ರೀಮತಿಯವರು. ಆ ನೀರು ಈ ಬಿಸಿಲಲ್ಲಿ ನೀರೇ ಸಿಗೋದು ಕಷ್ಟ, ನೀವು ನೀರಿನ ನಿರ್ವಹಣೆಗೋಸ್ಕರ ಏನೇನು ಪದ್ಧತಿಗಳನ್ನು ಅನುಸರಿಸಿದ್ದೀರಿ, ಏನು ಮಾಡಿಕೊಂಡಿದ್ದೀರಿ ಅದ್ರ ಬಗ್ಗೆ ನಮ್ಮ ರೈತರಿಗೆ? ಸರ್, 40x40 ಒಂದು ಹೊಂಡ ತೆಗ್ದೀನಿ ಸರ್ ನಾನು. ಸೊ ಏನದಲ್ಲ, ಒಂದು ಬೋರ್ವೆಲ್ ಅದ ಸರ್, ಅದು ಎಷ್ಟು 3 ತಾಸು ನೀರು ಬರ್ತದೆ ಸರ್, ಅದು 3 ತಾಸು ನೀರೇನ ಸ್ಟೋರೇಜ್ ಮಾಡಿಕೊಂಡು ಆ ಹೊಂಡದ ಮುಖಾಂತರ ಏನದಲ್ಲ ನಾನು ದಾಳಿಂಬ್ರಿಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ತೀನಿ ಸರ್. ನಾನು ಅವ್ರಿಗೆ ಟೈಮಿಂಗ್ ಹೇಳಿದ್ದೀನಿ ಸರ್, ನಾನು ಇಷ್ಟು ಟೈಮ್ ಅಷ್ಟೇ ಕೊಡಬೇಕು. ಅವ್ರು ಒಂದು ವಾರ ಏನದಲ್ಲ ನಮ್ಗೆ ಕೇಳ್ತಾರೆ ಸರ್ ಅವ್ರು ಎಷ್ಟು ಕೊಡ್ಬೇಕಂತೇಳಿ, ಅಷ್ಟೇ ನೀರು ಕೊಡ್ಕೊಂತ ಹೋಗ್ತೀವಿ. ಅಂದ್ರೆ ವಾತಾವರಣದ ಮೇಲೆ ನಾವು ಏನದಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಹೋಗ್ತೀವಿ ಸರ್. ಅತಿ ಕೋಲ್ಡ್ ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಒಂದು 10 ನಿಮಿಷ ಕಮ್ಮಿ ಮಾಡೋದು, ಒಂದೇ ಲೆವೆಲ್ ಟೆಂಪ್ರೇಚರ್ ಇತ್ತಂದ್ರೆ ಏನದಲ್ಲ ಅದೇ ಲೆವೆಲ್ ಹೋಗ್ತೀವಿ ಸರ್, ಏನು ತೊಂದರೆ ಇಲ್ಲ. ಒಂದು ಬೋರ್ವೆಲ್ ಅದ ಸರ್ ನಂದು ಸ್ವಂತ, ಅದೊಂದು ಬೋರ್ವೆಲ್ ಅದ, ಒಂದು ಟಿ ಸಿ ಇದು ಮಾಡ್ಕೊಂಡಿದ್ದೀವಿ, ಏನು ತೊಂದರೆ ಇಲ್ಲ. ಇನ್ನೇನು, ನಾವು ಮಳೆ ಒಂದು ನಿರೀಕ್ಷೆ ಪಡ್ತಿದ್ವಿ, ವರ್ಷ ವರ್ಷ ಒಂದು ಸ್ವಲ್ಪ ಮಳೆ ಆದ್ರೇನಲ್ಲ ನಮ್ಮಂಥ ರೈತರು ಇನ್ನೊಬ್ರು ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ನಾನು. ಮತ್ತು ಇಲ್ಲಿ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದೀರಾ ನೀವು, ಅದು ಯಾವ ರೀತಿ ಮಾಡಿದ್ರಿ ಅನ್ನೋದು ಬಗ್ಗೆ? ಸರ್, ಮೊದಲಿನ ಕಪ್ಲಿ ಏನದಲ್ಲ ಈಗ ವಾಟರ್ ಮ್ಯಾನೇಜ್ ಮಾಡೋದು ಕಷ್ಟ ಸರ್. ಅವಾಗೆಲ್ಲ ಬಾವಿಗಳಿದ್ದು ಎಲ್ಲ ಥರ ಅನುಕೂಲ ಇತ್ತು. ಈಗ ಬಿಸ್ಲರಿ ಬಾಟಲ್ ತೊಗೊಂಡು ಕುಡಿಯುವಂಥ ಹಂತದೊಳಗೆ ಏನದಲ್ಲ ಸ್ವಲ್ಪ ಏನೋ ಇಸ್ರೇಲ್ ಪದ್ಧತಿ ಅಂತ ಇನ್ನು ಅವರು ಡ್ರಿಪ್ ಇರಿಗೇಷನ್ ಅವ್ರು ಅಲ್ಲಿ ನೋಡ್ಕೊಂಡ್ಬಂದು ಇಲ್ಲಿ ನಮ್ಮ ಇದ್ರೊಳಗೆ ಏನದಲ್ಲ ಅದು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀರಿನ ನಿರ್ವಹಣೆ ಕಮ್ಮಿ ಆಗ್ತಂತ ಏನದಲ್ಲ. ಸೊ ಇದ್ರ ಮೇಲೆ ನಾವು ಹಣ್ಣು ಬೆಳಿಲಾತ್ತೆ ಸರ್, ಅದ್ರ ಮೇಲೆ ಏನೇ ತೊಂದರೆ ಇಲ್ಲ. ಅಂದ್ರೆ ಏನದಲ್ಲ ಸಂಖ್ಯೆ ತಗೊಂಡು ಮಡಿ ಮಾಡಿ ಆ ನೀರನ್ನ ಇಷ್ಟು ಕೊಡೋಷ್ಟು ನಂಬಲ್ಲಿ ಆ ಕೆಪಾಸಿಟಿ ಇಲ್ಲ ಸರ್. 3 ತಾಸು ಅಂತೂ 2 ಇಂಚ್ ಫುಲ್ ಬರ್ತೈತಿ. ಆ 3 ತಾಸು ಏನದಲ್ಲ ಈ ನಾವು ಕ್ರಾಫಿ ಕೊಡ್ತೀವಿ ಸರ್. ನಮ್ಮ ಜೊತೆಗೆ ನೀವು ಅಂದ್ರೆ ಗೋಧಿ ಕೂಡ ಬೆಳಿತಿದ್ದೀನಿ, ಜೋಳ ಬೆಳೆದ್ವಿ, ಉಳಿದ ಕಾಯಿಪಲ್ಯಗಳು ಬೆಳೆದ್ವಿ ಅಂತ, ಅದ್ರ ಬಗ್ಗೆ ಎಷ್ಟು ಬೆಳೆದ್ರಿ, ಅದ್ರ ಬಗ್ಗೆ ನಮ್ಮ ರೈತರು ಏನು ಹೇಳಕ್ಕೆ ಇಷ್ಟ? ಸರ್, ಟೋಟಲ್ ಇರೋದು 2 ಎಕರೆ, 1 ಎಕರೆ ಪೊಮ ಹಚ್ಚಿದ್ದೀನಿ ಸರ್. 1 ಎಕರೆದಾಗ ಏನದಲ್ಲ 2 ಚೀಲ ಜೋಳ ಆಗ್ತದೆ, 2 ಚೀಲ ಗೋಧಿ ಆಗ್ತದೆ, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಗ ಇದ್ದಿದ್ರೆ ನಮ್ಮ ಮನೆಗೆ ಸ್ವಲ್ಪ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇವೆಲ್ಲ ನಾನು ಬೆಳೀತಾ ಇದ್ದೀನಿ ಸರ್. ಜೊತೆಗೆ ಎಮ್ಮೆ ಕೂಡ ನೋಡಿದ್ವಿ ನಾವು, ಎಮ್ಮೆ ಕೂಡ ಸಾಕಿದ್ದೀರಾ, ಏನಕ್ಕೋಸ್ಕರ? ರೈತಾನೇ ಇಲ್ಲ ಸರ್, ಒಂದು ಹಸು ಒಂದು ಆಕಳು ಇರಲಿಲ್ಲ ಅಂದ್ರೆ ನಾವು ರೈತಾನೇ ಅಂತ ಅನ್ಕೊಳಕ್ಕಾಗಲ್ಲ ಸರ್. ಅದು ಬೇಕು ಸರ್, ಅದು ಅದಿದ್ರೇ ನಾವು ಏನು ರೈತ ಹಾಕಿ ಸಾಧ್ಯ. ಮತ್ತೆ ನುಗ್ಗೆಕಾಯಿ ಗಿಡನೂ ನೋಡಿದ್ವಿ ನಾವು, ಅದು ಏನಕ್ಕೆ ಏನು ಮಾಡ್ತಿರೋದು? ಸರ್, ಇದು ಮನೆ ಒಳಗಿಂದ ಏನದಲ್ಲ ತಂದು ಕೃಷಿ ನಾವೇ ಮಾರ್ಕೆಟ್ ಹೋಗಿ ತಂದು ತಿನ್ನೋದಕ್ಕಿಂತ ಏನದಲ್ಲ ಇಲ್ಲದಿಲ್ಲ ಸಿಗ್ತೇವೆ. ಕರಿಬೇವಿನ ಗಿಡ ಎಲ್ಲ ಥರ ನಾವು ಮನೆಗೆ ಮಾಡ್ಕೊಂಡಿದ್ದೆವು, ಇಲ್ಲ ಅಂತ ನೀರಿನ ಅಭಾವದಿಂದ ಏನದಲ್ಲ ಎಲ್ಲ ಗಿಡಗಳು ಒಣ ನಂದು ಎಲ್ಲ ಫುಲ್ ಬಾಳೆ ಗಿಡ ಹಚ್ಚಿದ್ದೆ ಸರ್. ನಾನು ಟೋಟಲಿ ಬಾಳೆ ಗಿಡ ಹಚ್ಚಿದ್ದೆ, ನೀರಿನ ನಿರ್ವಹಣೆ ಸರಿ ಆಗಲಿಲ್ಲ, ಅದನ್ನು ತೆಗೆದಾಕಿನಲ್ಲ ಸುಮ್ಮನೆ ಏನದಲ್ಲ ಮನೆ ಪೂರ್ತ ಹೊರಗಿಂದ ಏನು ಕೊಂಡು ತೊಳೋಂಗಿಲ್ಲ ಏನಿಲ್ಲ. ನಾನೇನು ಜವಾರಿ ಗೋಧಿ ಜೋಳ ಬೆಳಿತೀನಿ, ನಮ್ಗೆ ಅದು ಸ್ಯಾಟಿಸ್ಫೈ ಅದ ಸರ್, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಉಳಿದಂಥ ರೈತರಿಗೆ ತಾವು ಈ 1 ಎಕರೆ ಜಮೀನಲ್ಲಿ ದಾಳಿಂಬೆ ಕೃಷಿ ಮಾಡಿ ಬಾಕಿ ಇರ್ತಕ್ಕಂಥ ಜಮೀನಲ್ಲಿ ನಿಮ್ಮ ಮನೆ ಪೂರ್ತಕ್ಕೆ ಏನು ಬೇಕೋ ತೊಗೊಂಡಿದ್ದೀರಿ, ಈಗ ಬೇರೆ ರೈತರು ಎಲ್ಲ ಮಾಡಿ ಲಾಸ್ ಅಂತಾರೆ, ಅಂಥ ರೈತರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡದೇ ಇರತಕ್ಕಂಥ ರೈತರು ಲಾಸ್ ಅಂತ ನಾನು ಹೇಳ್ತೀನಿ ಸರ್. ಮಾಡಿದವ್ರಿಗಂತರೂ ಲಾಸ್ ಆಗಂಗಿಲ್ಲಲ್ಲ ಸರ್. ಪರಿಶ್ರಮ ಇದ್ದಲ್ಲಿ ಏನದಲ್ಲ ಅದು ಪ್ರತಿಫಲ ಸಿಗ್ತಂತ ನನ್ನ ಅನುಭವ ಸರ್. ಲಾಸ್ ಆಗಕ್ಕೆ ಚಾನ್ಸೇ ಇಲ್ಲಲ್ಲ ಸರ್. ಇದು ಭೂಮಿ ತಾಯಿ ಏನದಲ್ಲ ಇದರಂಥ ದೊಡ್ಡ ದೇವರೇ ಯಾರೂ ಇಲ್ಲ, ಇದು ಪ್ರಪಂಚನೇ ನಿರ್ವಹಿಸುವಂಥ ದೇವರಿದು. ಸೊ ಇದನ್ನು ನಾವು ಹಾಕಿದಂಥ ಅದು ನಮ್ಗೆ ಕೊಡ್ತದೆ ಸರ್. ನಿಸರ್ಗ ಏನು ಕೆಡ್ತು ಮಾಡ್ತು ಅದು ಎಲ್ಲರ ಜೊತೆ ನಾವು ಒಬ್ಬರು ಅದ್ರ ಜೊತೆ ಏನು ಇದ್ರಾಗಿದ್ದು ಇಲ್ಲ ಸರ್. ಸರ್ಕಾರದಿಂದ ತಮಗೆ ಯಾವುದಾದ್ರು ಸಹಾಯಗಳನ್ನು ಪಡೆದಿದ್ದೀರಿ? ಏನಿಲ್ಲ ಸರ್, ನಾನು ಇದು ದಾಳಿಂಬೆ ಹಚ್ಚುವಾಗ ಏನೋ ಕ್ರಾಫ್ ಲೋನ್ ಅಂತ ತೊಗೊಂಡಿದ್ದೀನಿ ಸರ್, 1-2 ಲ್ಯಾಕ್. ಅದು ಬಿಟ್ಟರೆ ನಾನಿನ್ನೂ ಯಾವುದಕ್ಕೂ ನಾನು ಇದು ಕೊಟ್ಟಿಲ್ಲ ಸರ್, ನಾನು ಆಸಕ್ತಿ ಇಲ್ಲ ಸರ್. ಅದು ಈಗ ಬಿಸಿಲಿದೆ, ನಡೀತಾ ಇದೆ, ಮಳೆ ಬಂತು, ಅವಾಗ ಈ ಒಂದು ದಾಳಿಂಬ್ರಿಗೆ ಏನಾದರೂ ತೊಂದರೆ ಆಗ್ಬೋದಾ? ಆಗ್ತದಲ್ಲ ಸರ್, ಬೇಸಿಗೆ ಇದ್ದಾಕರೆ ಸನ್ಬರ್ನ್ ಅಂತ ಬರ್ತದೆ ಸರ್. ಅದನ್ನು ನಾವು ಯಾವ ಥರ ನಿರ್ವಹಣೆ ಮಾಡಬೇಕಂತ ನಾನು ಅಡ್ವಾನ್ಸ್ ಆಗಿ ನಾವು ಎಲ್ಲ ಥರ ಫಿಟ್ ಆಗಿ ಏನದಲ್ಲ ಅದು ಯಾವ ಸಂದರ್ಭದೊಳಗೆ ಏನು ಸ್ಪ್ರೇ ಮಾಡಬೇಕಂತ ನಾವು ಅದು ಯೂಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಏನದಲ್ಲ ಮಳೆಗಾಲ ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಅದು ಬ್ಲೈಟ್ ಅಂತ ಬರುತ್ತೆ ಸರ್. ಅದು ಟೆಂಪ್ರೇಚರ್ ಪ್ಲಸ್ ಮೈನಸ್ ಆಯಿತು ಅಂದರೆ ಸ್ವಲ್ಪ ಬ್ಲೈಟ್ ಬರ್ತದೆ ಸರ್. ಅದು ಅವಾಗ ಏನದಲ್ಲ ನಮ್ಮದು ಸೋಡೋಮೋನೋಸ ಆಮೇಲೆ ಸ್ವಲ್ಪ ಮಟ್ಟಿಗೆ ಏನದಲ್ಲ ಕೆಮಿಕಲ್ ಯೂಸ್ ಮಾಡ್ಕೊಂಡು ಬರ್ತೀವಿ ಸರ್. ಅಲ್ಲಿ ನೀವು ಕೃಷಿಯಲ್ಲಿ ಗಟ್ಟಿಯಾಗಿ ನಿಂತು ಬಿಟ್ಟಿದ್ದೀರಿ ಸರ್. ಅನಿವಾರ್ಯ ಸರ್, ಅದ್ರ ಬಿಟ್ಟರೆ ಮತ್ತೊಂದು ಮಾರ್ಗ ಇಲ್ಲ. ನಾವು ರಾಜರು ಸರ್, ಇದರಲ್ಲಿ ಏನದಲ್ಲ ನಾವು ಬೆಳೆದು ನಾವೇ ಇದು ಮಾಡ್ತೀವಲ್ಲ, ಹಿಂಗಾಗಿ ನಮ್ಮಂಥ ರಾಜರು ಇನ್ನೊಬ್ರು ಇಲ್ಲ. ಅಂದರೆ ಎಷ್ಟು ನಿಮಗೆ ವರ್ಷದ ಆದಾಯ ನಮ್ಮ ಕೃಷಿಕರಿಗೆ ಹೇಳೋದಾದರೆ? ಸರ್ ಏನಿಲ್ಲ, ಇದರ ರೇಟ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಒಳ್ಳೆ ರೇಟ್ ಸಿಗ್ತಪ್ಪ ಅಂದರೆ ನಾವು 4-5 ಲಕ್ಷ ಅಂತೂ ಮ್ಯಾಕ್ಸಿಮಮ್ ಸರ್. ಇದು ಏನೂ ಇಲ್ಲ ಅಂದ್ರೆ 4-5 ಲಕ್ಷ ಅಂತೂ ನಾವು ಈ ಒಂದು 10 ವರ್ಷದ ಗಿಡದಲ್ಲಿ ನಾವೇನಲ್ಲ ಇಳುವರಿ ತೆಗಿತೀವಿ ಸರ್. ಇದ್ರಾಗ ಏನು 2 ಮಾತಿಲ್ಲ. ಮಾರ್ಕೆಟ್ ವೀಕ್ ಇದ್ದಾಗ ಏನದಲ್ಲ ಒಂದು 2-3 ಲಕ್ಷ ಆಗ್ತೈತಿ, ಅಷ್ಟೇ ತೃಪ್ತಿ ಪಟ್ಕೊಂಡು ಇರ್ತೀವಿ ಸರ್ ನಾವು. ಉಳಿದಂಥ ರೈತರಿಗೆ ಕೃಷಿ ಮಾಡಿದಂಥ ವಿಧಾನದಲ್ಲಿ ಈ ದಾಳಿಂಬೆ ಕೃಷಿ ಬಗ್ಗೆ ಏನು ಹೇಳ್ತೀರಿ ಅವ್ರು ಮಾಡೋದ್ರ ಬಗ್ಗೆ?

ಹುಟ್ಟಿ ಮನೆಗೆ ಎರವಾದೆ ತಂಗ್ಯವ್ವ, ನಾ ಕೊಟ್ಟ ಮನೆಗೆ ಸರಾದೆವ್ವ ಬ್ಯಾಡ ತಂಗಿ, ನಾ ಕೊಟ್ಟ ಮನೆಗೆ ಹೆಸರಾದೆವ್ವ ಬ್ಯಾಡ ತಂಗಿ, ಅತ್ತಿಯ ಮನೆಯಾಗೆ ಮೂತಾಗಿರಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕು ಬ್ಯಾಡ ತಂಗಿ, ಹೊತ್ತಾಗಿ ನೀಡಿದರೆ ಉಣಬೇಕು ಬ್ಯಾಡ ತಂಗಿ, ಹೊತ್ತಾಗಿ ನೀ